ಬೆಳಗಾವಿ ಸರಸ್ ಮೇಳದಲ್ಲಿ ಜಿಲ್ಲೆಯ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದಂತಹ ಉತ್ಪನ್ನಗಳು ಎಲ್ಲರ ಗಮನವನ್ನ ಸೆಳೆದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಬೆಳಗಾವಿ ಇವರ ಸಹಯೋಗದಲ್ಲಿ ಡಿಸೆಂಬರ್ 12-21ರವರೆಗೆ ಹಮ್ಮಿಕೊಂಡ ಮೇಳದಲ್ಲಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಗುಂಪುಗಳಿಂದ ತಯಾರಿಸಲ್ಪಟ್ಟಂತಹ ಪರಿಸರ ಸ್ನೇಹಿ ಜೂಟ್ ಬ್ಯಾಗ್ಗಳು, ಇಳಕಲ್ ಸೀರೆ ಮತ್ತು ಆರೋಗ್ಯಕರ ನೈಸರ್ಗಿಕ ವಸ್ತುಗಳು ಜನರ ಗಮನವನ್ನ ಸೆಳೆದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕೆ ತಂತ್ರಜ್ಞಾನ ಹಾಗೂ ಮೌಲ್ಯಗಳ ಅಗತ್ಯತೆ ಪ್ರತಿಪಾದಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡದಂತೆ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದಲ್ಲಿ ಕಸ್ತೂರಿರಂಗನ್ ವರದಿ ಅನುಷ್ಠಾನ ಮಾಡುವುದಿಲ್ಲ, ಮೇಲ್ಮನೆಯಲ್ಲಿ ಸರ್ಕಾರ ಸ್ಪಷ್ಟನೆ. ಐಪಿಎಲ್ ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲಿ ನಡೆಸುವ ಕುರಿತು ಬಿಸಿಸಿಐ ಜೊತೆ ಚರ್ಚೆ, ವೆಂಕಟೇಶ್ ಪ್ರಸಾದ್. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಲಿದೆ ಶೀತಗಾಳಿ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂತ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾನ್ವಿ ತಾಲೂಕಿನ ಮಾಡಿಗೆರೆ ಗ್ರಾಮದ ಲವ ಕುಮಾರ್ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ಕೇಳಿದ್ರಿ. ಈಗ ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾನ್ವಿ ತಾಲೂಕಿನ ಮಾಡಿಗೆರೆ ಗ್ರಾಮದ ಲವಕುಮಾರ್ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಮಾಡಿಗೆರೆ ಗ್ರಾಮದ ಲವ ಅವರು ನಮ್ಮ ಜೊತೆ ಇದ್ದಾರೆ. ಅವರು 10 ವರ್ಷಗಳ ಕೃಷಿ ಅನುಭವ ಇದೆ. ತಂದೆಯವರು ಕೂಡ ಒಂದು ವ್ಯವಸ್ಥಿತವಾದಂತಹ ಒಂದು ಕೃಷಿಯನ್ನು ಮಾಡುವಂಥವ್ರು. ಜೊತೆಗೆ ಅವರ ತಂದೆಯವರು 10 ವರ್ಷಗಳಿಂದ ರೇಡಿಯೋವನ್ನ ನಿರಂತರವಾಗಿ ಕೇಳ್ಕೊಂಡು ಬಂದಿರೋರು. ಅಂದರೆ ರೇಡಿಯೋದಲ್ಲಿ ಪ್ರಸಾರವಾಗುವಂಥ ಒಂದು ಕಾರ್ಯಕ್ರಮಗಳು, ಮುಖ್ಯವಾಗಿ ರೈತರ ಕಾರ್ಯಕ್ರಮಗಳನ್ನು ಅವರು ತಪ್ಪದೇ ಕೇಳುವಂಥವ್ರು. ಈಗ ಅವರ ಒಂದು ಪುತ್ರರಾದಂಥ ಒಂದು ಲವ ಅವರು ಕೂಡ ಅವರು ತನ್ನ ನಂತರ ಕೃಷಿಯನ್ನು ಮಾಡ್ತಿದ್ದಾರೆ. ಊರಿನ ಒಂದು ಅಭಿವೃದ್ಧಿ ಆಗಿರ್ಬೋದು, ಅವರ ಕೃಷಿ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಲವ ಅವರು, ಈಗ ತಮಗೆ ಅಂದಾಜು ವಯಸ್ಸು, ನಿಮ್ಮ ಶಿಕ್ಷಣ ಹೇಗೆ? ಸರ್ ನಮಸ್ಕಾರ, ನನ್ನ ಹೆಸರು ಲವ ಅಂತೇಳಿ, ನನಗೆ 49 ವಯಸ್ಸು ಐತೆ. ನಾನು 1977 1/6 ನಾನು ಜನಿಸಿದ್ದೆ. ನಂದು ಸ್ವಂತ ಗ್ರಾಮ ಮಾಡಗಿರಿ. ನಮ್ಮ ತಂದೆಯವರು ಮೂಲತಃ ಕೃಷಿ ಮಾಡ್ಕೊಂಡೆ ಮುಂದೆ ಬಂದವರು. ಅವ್ರ ಜೊತೆಗೆ ಸ್ವಲ್ಪ ಬಡಿಗೆ ತನಂತ ಕೆಲಸ ಮಾಡಿದ್ರು. ಬಡಿಗೆ ಕೆಲಸ ಅಂತಂದ್ರೆ ಕೂರ್ಗಿ, ಕುಂಟೆ, ಮಡಿಕೆ ಆಗಲ್ಲ, ಈ ಹುಡ್ರನ್ನ ಅಂಬರಿಸ್ಕೊಂಡೆ ಬರ್ತದ. ಅದಕ್ಕಾಗಿ ನಮಗೆ ಎರಡು ಹೆಸರು ಸರ್ ನೇಮ್ ಬಡಿಗೆ ರಾಮಪ್ಪನ ಮಗ ಲವ ಕುಶ ಅಂತ ಹೇಳ್ತಿದ್ರು. ಹಂಗಾಗಿ ನಾವು ಏನಪ್ಪ ಅಂದ್ರೆ ನಮ್ಮ ಅಪ್ಪನವರು ಮಾಡಿದಂಥ ಕೃಷಿಯನ್ನೇ ನಾವು ಮುಂದಿಸ್ಕೊಂಡು ಹೋಗ್ತಿದ್ದೀವಿ. ನಾನು ಡಿಗ್ರಿ ಫೈನಲ್ ತನಕ LVD ಕಾಲೇಜ್ ರೈಚೂರಲ್ಲಿ ಓದಿದ್ರು ಕೂಡ ನಮ್ಮ ತಮ್ಮ ಒಬ್ಬರು ವಿಲೇಜ್ ಅಕೌಂಟೆಂಟ್ ಅಂತೇಳಿ ಆಗಿದ್ದನ್ನ, ಇನ್ನೊಬ್ಬ ತಮ್ಮ ಒಬ್ಬ ಫ್ಯಾಕ್ಟ್ರಿ ಹಾಕೊಂಡು ಅದಿದ್ದನ್ನ, ನಾನೊಬ್ಬತ್ತೆ ನಮ್ಮ ತಂದೆ ತಾಯಿಗಳು ಮಾಡಿದಂಥ ಆಸ್ತಿಯನ್ನು ಮುಂದರ್ಸ್ಕೊಂಡು ಅದರಲ್ಲಿ ಕೃಷಿಯನ್ನು ಬೆಳ್ಕೊಂಡು ಮುಂದೆ ವಾರಿಸ್ಕತ್ತಿದ್ದೀನಿ. ನೋಡ್ರಿ ಲವ ಅವರು, ಈಗ ನಿಮ್ಮ ತಂದೆಯವರು ಬಡಗಿತನವನ್ನ ಅಂತಂದ್ರೆ ಈಗ ನಮ್ಮ ಕೃಷಿ ಯಂತ್ರೋಪಕರಣಗಳು ಈಗ ಬಂದಿದ್ದಾವೆ, ಅವಾಗ ನಮಗೆಲ್ಲ ಗಿಡ ಮರಗಳ ಒಂದು ವಸ್ತುಗಳೇ ನಮಗೆ ಕೃಷಿ ಕ್ಷೇತ್ರಕ್ಕೆ ಅನುಕೂಲ ಆಗ್ತಿತ್ತು. ಈಗ ಹೆಂಗ್ರಿ, ಈಗ ವೈಜ್ಞಾನಿಕವಾಗಿ ಇಷ್ಟೆಲ್ಲ ಕಾಲಗಳು ಬದಲಾಗಿದ್ದಾವೆ, ಈಗ ಯಂತ್ರೋಪಕರಣಗಳು ಈ ಒಂದು ಲೋಹದಿಂದ ಬಂದಿದ್ದಾವೆ, ಈಗ ಜನರು ಹೇಗೆ? ಸರ್ ಈಗ ನಮ್ಗೆ ಆ ಕಾಲಕ್ಕೆ ಏನಂದ್ರೆ ಬಡಿಗೆ ಕೆಲಸ ಮಾಡ್ಬೇಕಾದ್ರೆ ಒಂದು ಕೂರಿಗೆ ಅಮರ್ಸ್ಬೇಕಾಯ್ತಾರೆ, ಮರದಿಂದ ಅಮರ್ಸಿದ್ವಿ, ಒಂದು ಜಾಲಿ ಮರ ಅಂತ ಕಡ್ಕೊಂಡು ಬಂದು ಅದಕ್ಕೆ ಓಲ್ಸ್ ಹಾಕಿ ಅಡ್ಗೀಸ್ ಹಾಕಿ ಅದಕ್ಕೆ ಕೂರಿಗೆ ತಾಳ ಅಂತ ಅಮರ್ಸಿದ್ವಿ. ತಾಳ ನೋಡಿ ಬೀಜರ್ ನೋಡಿ ಮಾಡ್ತಕ್ಕಂಥ ಕೆಲಸ ನಮ್ಮ ಅಪ್ಪವರು ನಮ್ಮ ತಾತವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದ್ರದ್ದು ಅನುಭವ ನನಗೂ ಸ್ವಲ್ಪ ದಿವಸದವರೆಗೆ ನಾವು ಬಡಿ ಕೆಲಸ ಮಾಡ್ಕೊಂಡೆ ಬಂದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವು ಯಂತ್ರೋಪಕರಣ ಬಂದಿರೋದ್ರಿಂದ ಅವೆಲ್ಲ ಕೆಲಸಗಳು ಈಗಿಲ್ಲ ಸಂಪೂರ್ಣ. ಯಾಕಂದ್ರೆ ಅವು ಮೊದಲಿಗಿತ್ತು, ಎತ್ತುಗಳು ಅವೆಲ್ಲ ಇದ್ದು ಅದರಿಂದ ಬಿತ್ತಿದ್ದವರು ಅದನ್ನು ಮಾಡ್ಕೊಂಡು ಹೋಗ್ತಿದ್ರು. ಈಗ ಯಾವುದಿಲ್ಲ, ಯಂತ್ರೋಪಕರಣ ಇರೋದ್ರಿಂದ 10 ತಾಸು ಮಾಡೋ ಕೆಲಸನ ಒಂದೇ ತಾಸಲ್ಲಿ ಮುಗಿಸ್ಕೊಂಡು ಬರ್ತಕ್ಕಂಥ ಕೆಲಸ ಟ್ರ್ಯಾಕ್ಟರ್ ಉಪಕರಣ ಬಂದಿರೋದ್ರಿಂದ ಆಗ್ತಿದೆ. ಹಿಂಗಾಗಿ ನಮ್ಮ ಕಸುಬು ಏನಂದ್ರೆ ನಿಂತು ಬಿಟ್ಟಿದೆ. ಯಾವ್ದಾದ್ರು ಕೂಡ ಈಗ ಎಡೆ ಮಾಡೋಕೆ, ಸಣ್ಣ ಬೆಕ್ಕುಲುಗಡೆ ಮಾಡೋಕೆ ಈಗ ಅಲ್ಪ ಸ್ವಲ್ಪ ಅಂತಂದ್ರೆ ಈಗ ಒಂದು 90% ನಿಂತೋಗ್ಬಿಟ್ಟಿದೆ ಅಂತ ಹೇಳ್ತೀರಾ? 90% ನಿಂತಿದೆ, 10% ಇದೆ. ಈಗ ಏನ್ ಮಾಡ್ಬೇಕಂದ್ರೆ ಅದನ್ನ ನಾಗ ಮಾಡೋದು, ಆಮೇಲೆ ಮೇಳಿ ಅಂತ ಬರ್ತದೆ, ಮೇಳಿ ಮಾಡಕ್ ಹಾಕೋದು, ಕುಂಟಿ ಅಂತ ಬರ್ತದೆ. ಈಗ ಕಟ್ಟಿಗೆ ಕುಂಟಿ ದಿಂಡು ಗಿಂಡು ಮಾಡಿ ಪಟ್ಟಿ ಮಾಡಿ ಅದಕ್ಕೆಲ್ಲ ಮಾಡಿದ್ರಿಂದ ಅದು ಏನಪ್ಪ ಅವ್ಯವಸ್ಥಿತವಾಗಿರ್ತದೆ. ಯಾಕಂದ್ರೆ ಈ ಕೆಬ್ಬಣ್ಣು ಕುಂಟೆ ನಿಂತಾಗ ಕಾಲ್ ಸ್ಲಿಪ್ ಆಗ್ತಾವ್ ಅಂತ ಹೇಳ್ತಿದ್ರು, ಆದ್ರೆ ಕಟ್ಟಿಗೆ ಕುಂಟೆ ಮೇಲೆ ಆರಾಮ್ ನಿಂತ್ಕೊಂಡು ಕುಂಟೆ ಬಡಿತಾರ. ಹಂಗಾಗಿ ಕಟ್ಟಿಗೆ ಕುಂಟಿನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾರ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಇದು ವೆಲ್ಡಿಂಗ್ ಮಾಡ್ತಾರ ಕಬ್ಬಿಣ ಕುಂಟಿಗೆ, ಅದು ಕಡದ ಬಳದ ಮಾಡಕ್ ಬರಲ್ಲ. ಈ ಕಟ್ಟಿಗೆ ಕುಂಟೆ ಅಂದಪ್ಪ ಒಂದ್ ಚಕ್ಕೆ ಮೇಲೆ ಹೋದ್ರೆ ಬೆಳೆದತ್ತದ, ಒಂದ್ ಕೆಳಗೆ ಹೋದ್ರೆ ಕಡಿದತ್ತದ. ಹಿಂಗಾಗಿ ಕೆಲವು ರೈತರ ಇನ್ನ ಕಟ್ಟಿಗೆ ಕುಂಟೆನೆ ಬೆಳೆಸ ಇದ್ದಾರೆ. ಆದ್ರೆ ಬಹುತೇಕವಾಗಿ ಕಡಿಮೆ ಇದೆ, ಒಂದು 90% ಕಡಿಮೆ ಇದೆ, ಒಂದ್ 10% ಜನ ಅದನ್ನ ಬೆಳೆಸಿ. ಉಪಕರಣಗಳು ಎತ್ತುಗಳು ಕೂಡ ಸ್ವಲ್ಪ ಹಗುರ, ಅದು ಹಗುರ ಇರ್ತದೆ. ಜೊತೆಗೆ ಏನಂದ್ರೆ ಅದೊಂದು ಲುಕ್ ಬೇರೆ ಇರ್ತದ. ಈಗ ಅದ್ರ ಅನುಭವ ಏನಂತಂದ್ರೆ ಒಂದು ಕಟ್ಟಿಗೆ ತತ್ತದ್ರಗಿನ ನಾವು ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಯಂತ್ರೋಪಗಳು 4-5 ವರ್ಷ ಬಂದ್ರು ಕೂಡ ಅದು ಹಂಗೆ ಇರ್ತದ. ಈ ಕೆಬ್ಬಣ ಎಲ್ಲಾರ ಮಳೆ ಗಿಡ ಬಿಟ್ರೆ ತುಕ್ಕ ಹಿಡಿದು ಬಿಡ್ತದ, ತುಕ್ಕ ಹಿಡಿದು ಅದು ಹಾಳಾಗೋ ಚಾನ್ಸಸ್ ಇರ್ತದ. ಕಟ್ಟಿಗೆ ಆಗಿರಲ್ಲ, ಅದು ಒಂದ್ ಸರ ಮಾಡ್ಕೊಂಡ್ಬಿಟ್ರೆ ನಾವೇನಪ್ಪ ಜಾಲೆ ಕಟ್ಟಿಗೆಲ್ಲೇ ಮಾಡ್ತೀವಿ. ಆ ಜಾಲೆ ಕಟ್ಟಿ ಜಲ್ದಿ ಕೊಳೆ ಹಿಡಿದಿಲ್ಲ, ಆಮೇಲೆ ಅದಕ್ಕೇನಪ್ಪ ಅಂದ್ರೆ ಹುಳ ಹಿಡಿಯೋದಿಲ್ಲ. ಹಂಗಾಗಿ ಅದು ಬಹಳ ದಿವಸ ಬೆಲೆ ಬಾಳುವಂತ ಕೆಲಸ ಆತದ. ನೋಡ್ರಿ, ಈಗ ಎಲ್ಲರೂ ಒಂದು ಮಡಿಕೆ ನೇಗಿಲು ಅಂತಂದ್ರೆ ನಮ್ಗೆ ರೈತನ ಉಪಕರಣ ಅಂತ ಹೇಳ್ತೀವಿ. ಅದನ್ನ ಕೆಬ್ಬಣದ ಇತ್ತಪ್ಪ ಅಂತಂದ್ರೆ ನಮಸ್ಕಾರ ಮಾಡೋದಿಲ್ಲ, ಅದು ಕಟ್ಟಿಗೆ ಇತ್ತಪ್ಪ ಅಂತಂದ್ರೆ ಅದು ರೈತರದ್ದು, ಅದು ಒಂದು ನೇಗಿಲು ಅಂತೇಳಿ ನಮ್ಗೆ ಗೌರವ ಭಾವನೆ ಬರ್ತದ. ಅದಕ್ಕೆ ಮೊದಲಿಂದ ಹೇಳದ ನೇಗಿಲವತ್ತ ಎಗದಳು ಅಂತೇಳಿ ಏನ್ ಸಾಂಗಿದೆಯಲ್ಲ, ನೇಗಿಲ್ ಅಂತಂದ್ರೆ ಅದು ಕಟ್ಟಿಗೆ ಇರ್ಬೇಕು. ಇವತ್ತು ಎಲ್ಲೇ ಆಗ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕಾದ್ರೆ ಕಟ್ಟಿ ನೇಗಿಲನ್ನೇ ತಂದು ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಅದು ಹಂಗಿದೆ, ಅದ್ರ ಮಹತ್ವನೇ ಹಂಗಿದೆ. ಮೊದಲೆಲ್ಲ ನೇಗಿಲನೇ ಮುಖ್ಯ ಇತ್ತು, ಈಗ ಕೆಬ್ಬಣ ಇಲ್ಲ, ಈಗ ಬಂಡಿಗಳು ಕೆಬ್ಬಣದ ಬಂದವ. ಈ ಗಾಲಿಗಳು ಬಂಡಿ ಗಾಲಿ ಕಟ್ಟಿಗೆ ಎಲ್ಲಿರ್ತದೆ ಅದನ್ನ ತಂದೆ ಪೂಜೆ ಮಾಡಿ ಅದನ್ನೇ ಶೃಂಗಾರ ಮಾಡೋದು. ಬಟ್ ಕೆಬ್ಬಣ ಯಾರು ಮಾಡಲ್ಲ, ಅದ್ರದ್ದೊಂದು ಮಹತ್ವನೇ ಹಂಗಾದ. ಮೊದಲು ಮೂಲತ್ ಏನಿತ್ತು ಅದಕ್ಕೆ ಬೆಲೆ ಅದು ಇನ್ನೂ ಇದುವರೆಗೆ ಕಳ್ಕೊಂಡಿಲ್ಲ, ಮುಂದೂ ಕಳ್ಕೊಳ್ಳಲ್ಲ. ಅದಕ್ಕೆ ಮಾನ್ಯತೆ ಜಾಸ್ತಿ ಕಟ್ಟಿಗೆ ಕೊಡ್ತದೆ. ನೋಡ್ರಿ, ಈಗ ಗಿಡ ಮರಗಳ ಒಂದು ಅಲಭ್ಯತೆ ಆಗಿರ್ಬೋದು ಅಥವಾ ಈಗ ವೈಜ್ಞಾನಿಕವಾಗಿ ಕೆಲವೊಂದು ಉಪಕರಣಗಳು ಸರಳವಾಗಿ ರೈತ ಬಂದು ರೊಕ್ಕ ಕೊಟ್ಟರೆ ಸಿಕ್ಬಿಡ್ತದೆ, ಅದೇ ಒಂದು ಕಟ್ಟಿಗೆ ಉಪಕರಣ ಮಾಡ್ಬೇಕಪ್ಪ ಅಂತಂದ್ರೆ ಟೈಮ್ ಬೇಕು, ಅದಕ್ಕೆ ಬಾಚಿ ಅವು ಇವು ಉಳಿ ಎಲ್ಲ ಬೇಕು. ಹೌದು, ಅವು ಯಾಕಂದ್ರೆ ಈಗ ಒಂದು ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನ ನಾವು 7-8 ದಿನ ಆರಿಸ್ಬೇಕಾಗ್ತದೆ ಮದ್ದು. ಯಾಕಂದ್ರೆ ಅದು ಹಸಿ ಇದ್ದಾಗಾದ್ರೆ ಮತ್ತೆ ಸಣ್ಣ ಆಗ್ತದೆ ಅಂತೇಳಿ 8-10 ದಿನ ಆರಿಸಿ ಅದನ್ನ ಕೆತ್ತಿ ಅಮರ್ಸಡಿಗೆಲ್ಲ ಒಂದು ತಿಂಗಳಾಗ್ತದೆ. ಈಗ ಹಂಗೆ ಇದ್ರಂದ್ರೆ ರೈತರು ಫುಲ್ ಭಾಳ ಕಡೆ ಒಕ್ಕಲ್ತನಕ್ಕೆ ಅವಲಂಬಿತರಾಗಿರೋದ್ರಿಂದ ಸಡನ್ ಆಗಿ ಮಾನವಿ ಸಿರುವಂತಲ್ಲಿ ಪಕ್ಕದಲ್ಲಿ ಊರಿಗೆ ಹೋಗೋದು, ಅದನ್ನ ದುಡ್ಡು ಕೊಟ್ಬಿಟ್ಟು ತಕ್ಷಣ ತಂದು ಅದಕ್ಕೆ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ತಾಳ್ಮೆ ಬೇಕು, ಕಟ್ಟಿಗೆಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೆ ತಾಳ್ಮೆ ಅನ್ನೋದು ಬೇಕು, ಆಮೇಲೆ ಕಟ್ಟಿಗೆ ಲಭ್ಯತೆಯೂ ಬೇಕು. ಈಗೆಲ್ಲ ಭೂಮಿಗಳನ್ನೆಲ್ಲ ಸಾಗುವಳಿ ಮಾಡಿರೋದ್ರಿಂದ ಈ ಗಿಡ ಗಂಟೆಗಳ ಸಂಖ್ಯೆ ಕಡಿಮೆ ಆಗ್ಯದ. ಅಂಥ ಬಡ್ಡೆಗಳು ಈಗಿನ ಜಾಲ ಗಿಡಗಳು ಸಿಗೋದು ಭಾಳ ಅಪರೂಪ ಆಗ್ಯದ. ಹಂಗಾಗಿ ರೈತರೇನಪ್ಪ ಅಂದ್ರೆ ಕೆಬ್ಬಣ ಸಾಮಾನುಗಳನ್ನೇ ಭಾಳ ಅವಲಂಬಿತರಾಗಿದ್ದಾರೆ. ಒಳ್ಳೇದು ಲವ ಅವರು, ಈಗ ತಮ್ಮದು ಹಿಂಗೆಲ್ಲ ಪ್ರಾರಂಭಕ್ಕೆ ಬಹಳಷ್ಟು ಖುಷಿ ಆಯ್ತು. ಯಾಕಂತಂದ್ರೆ ಈಗ ನಾವು ಎಲ್ಲ ಬೆಕ್ಕು ಮೇಳಿ ಅವು ಕುರುಪಿ ಇವೆಲ್ಲ ಹೇಳ್ಕೊಂತ ಹೋದ್ರೆ ಈಗಿನ ಕಾಲದವ್ರಿಗೆ ಅದು ಅರ್ಥನೇ ಆಗೋದಿಲ್ಲ. ಹೌದು, ಈಗಿನ ಕಾಲದವ್ರಿಗೆ ಅರ್ಥನೇ ಆಗಲ್ಲ. ಯಾಕಂದ್ರೆ ಆಗ ಬಿಜೆಪಿ ನೋಡೋದಂತಿತ್ತು. ನಮ್ಮ ಅವ್ರ ಕಾಲಕ್ಕೆ ನಾವು ಮಾಡುವಾಗ ಮೂರು ಕೂರಿಗೆ ತಾಳ್ಗಳನ್ನ ಅಂಬರಿಸಿ ಕೂರಿಗೆ ಅಂಬಿಸಿದ ಮ್ಯಾಗ ಒಂದು ಬಿಜೆಪಿ ನೋಡೋದಂದ್ರೆ ಒಂದು ತಲೆಯಲ್ಲೇ ಹಿಂಗೆ ಜೋಳ ಬಿಟ್ಟಾಗ ಅವ್ ಮೂರು ತಾಳಿ ಸರಿಯಾಗಿ ಬೀಳ್ತಿರ್ಬೇಕು. ಅದು ಬಿಡ್ತದಿಲ್ಲ ಅಂತ ನೋಡ್ತಾ ಇರ್ಬೇಕು. ಅದನ್ನ ಟೆಸ್ಟ್ ಮಾಡಿ ಮೂರು ತಾಳಿ ಸರಿಯಾಗಿ ಬಿಡ್ತದಿಲ್ಲ ಅಂತೇಳಿ ಯಾವ ತಾಳ ಕಡಿಯೋದು ಹಾಕ್ಬೇಕು, ಮತ್ತೆ ಯಾವ ತಾಳಿ ಯಾರು ಹೆಚ್ಚಿಗೆ ಮಾಡ್ಬೇಕು, ಮುಂದಕ್ಕೆ ಒಂದು ತಗೋಬೇಕು, ಹಿಂದಕ್ಕೆ ಒಂದು ತಗೋಬೇಕು ಅಂತೇಳಿ ನಾವು ಮಾಡ್ತಾ ಇದ್ವಿ. ಈಗ ಅದ್ರದ್ದು ಅನುಭವ ಈಗ ಯಾರಿಗೂ ಇಲ್ಲ. ಈಗ ಯಾಕಂದ್ರೆ ತಲುವಿನಿಂದ ಬಿತ್ತಂತ ಚಾನ್ಸ್ ಇಲ್ಲ. ಯಾಕಂದ್ರೆ ಅದೆಲ್ಲ ಟ್ಯಾಕ್ಟರ್ ಕೂಡ ಬಿತ್ತೋದ್ರಿಂದ ಈ ತಲು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಇನ್ನ ಬರ್ತಾ ಬರ್ತಾ ಕಾಲಕ್ರಮೇಣ ಏನಂದ್ರೆ ಈ ಬಸವಣ್ಣ ಅಂತ ಎತ್ತಿ ಹತ್ತಿವಲ್ಲ, ಬಸವಣ್ಣ ಅಂದ್ರೆ ಏನನ್ನ ಕಾಲ ಬರ್ತದ. ಯಾಕಂದ್ರೆ ಇವತ್ತಿನಲ್ಲೇ ನಾವು ಪಶುಸಂಗೋಪನೆ ಕಡೆಯಿಂದ ಬಹಳಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ. ಏನಂತಂದ್ರೆ ಎತ್ತುಗಳಿಗಾಗಲಿ ಕುರಿ ಕೋಳಿ ಸಾಕಣೆ ದನ ಕರುಗಳೆಲ್ಲ ಸಾಕ್ರಿ, ಮುಂದಿನ ನಮ್ಮ ಭವಿಷ್ಯತ್ ಮಕ್ಕಳಿ ಮರಿಗಳಿಗೆ ಇವು ಏನಂಬುದು ಗೊತ್ತಾಗಲ್ಲ ಅನ್ನಂತ ಕಾಲ ಬರ್ತದ. ಈಗ ನಾವು ಬಸವಣ್ಣ ಅಂತ ನಾವು ಎತ್ತುಗಳಿಗೆ ಅಂತೀವಿ, ಊರುಗಳಿಗೆ ಅಂತೀವಿ, ಎದಕ್ಕೆ ಅಂತೀವಿ, ಇವು ಕೆಲವೊಂದು ಟೈಮ್ನಾಗ ಸಿಗದೇ ಇಲ್ಲಲ್ಲ. ಈಗ ಪ್ರತಿಯೊಂದು ಗ್ರಾಮದಲ್ಲಿ ಅವಾಗ ಏನಿತ್ತು 10,000-12,000 ಇರ್ತಿತ್ತು ಪಶುಸಂಗೋಪನೆ ಇಲಾಖೆಯಿಂದ ಮಾಹಿತಿ ತಗೊಂಡ ಪ್ರಕಾರ ಕುರಿ ಇಷ್ಟು ಮೇಕೆ ಇಷ್ಟು ಇರ್ತಿತ್ತು. ಈಗ ಬಹಳಷ್ಟು ಕಡಿಮೆ ಆಗಿಬಿಟ್ಟದ. ಸಾವಯವ ಗೊಬ್ಬರ ಬಳಸೋದನ್ನು ಕಡಿಮೆ ಆಗದ, ಎತ್ತುಗಳು ಇರೋದ್ರಿಂದ ನಮ್ಗೇನಪ್ಪ ಅವಾಗ ಕಂಪಲ್ಸರಿಗೆ 4 ಗಂಟೆಗೆ ಹೋಗಿ ಹೊಲಗಳು ಮಾಡ್ಕೊಂಬರ್ತಿವಿ, ಆರೋಗ್ಯನು ಚೆನ್ನಾಗಿರ್ತಿತ್ತು. ಆಮೇಲೆ ರಾಸಾಯನಿಕ ಗೊಬ್ಬರ ಬಳಕೆನೂ ಕಡಿಮೆ ಇರ್ತಿತ್ತು. ಹಿಂಗಾಗಿ ನಮ್ದು ಅವಾಗೆಲ್ಲ ಆಗಿನ ಕಾಲಕ್ಕೆ ರೈತರು ಬಹಳ ಆರೋಗ್ಯವಾಗಿದ್ರು. 100 ದವಾಖಾನೆ ಈಗಿದ್ದಾವ, ಸಾವಿರಾರು ರೋಗಿಗಳು ಇದ್ರು ಕೂಡ 100 ದವಾಖಾನೆ ಇದ್ದು ಅವ್ರನ್ನ ಗುಣಪಡಿಸೋಕ್ಕಾಗಲ್ಲ. ಅವಾಗ ಒಬ್ಬರೇ ಡಾಕ್ಟರ್ ಇಲ್ಲ, ಒಂದೇ ದವಾಖಾನೆ ಇದ್ದು ಸಾವಿರಾರು ರೈತರಿದ್ರು ಗುಣ ಮಾಡ್ಕೊಳ್ಸ್ರಿ. ಯಾಕಂದ್ರೆ ಇಲ್ಲಿ ಎಷ್ಟು ಡಾಕ್ಟರ್ಸ್ ಹೆಚ್ಚಾಗ್ಯಾರ ಅಷ್ಟು ರೋಗಿಗಳು ಅಷ್ಟೇ ಹೆಚ್ಚಾಗ್ಯಾರ. ಅವಾಗ ರೋಗಿಗಳೇ ಇದ್ದಿಲ್ಲ, ದವಾಖಾನೆ ಬಂದಿದ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಯಾವ. ಈಗ 1,000 ದವಾಖಾನೆ ಇದ್ರು ಮೇಂಟೈನ್ ಮಾಡಕ್ ಆಗ್ತಾಯಿಲ್ಲ. ಅಂದ್ರೆ ಏನು, ರೈತ ಆರೋಗ್ಯವಾಗಿ ದಷ್ಟಪುಷ್ಟಾಗಿ ಬೆಳಿಬೇಕಾದಪ್ಪಂದ್ರೆ ಕೆಲವೊಂದು ಪದ್ಧತಿಗಳನ್ನ ನಾವು ಅಳವಡಿಸಬೇಕಾದ. ಆಮೇಲೆ ಏನಿದು ದನ ಕರುಗಳು ಸಗಣಿ ಔಟ್ರಿಂದ ಸ್ಮೆಲ್ಲಿಂದ ಆ ಉಚ್ಚಗಳ ಸ್ಮೆಲ್ಲಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತೇಳಿ ಹಿರಿಯರು ತಿಳಿಸಿದಂತೆ ನಾವು ಏನಪ್ಪ ಹೇಳ್ತಾ ಇದ್ದೀವಿ. ಈಗ ಲವ ಅವರೇ, ನಿಮ್ಮ ಕೃಷಿಗೆ ಬಂದ್ರೆ ನಿಮ್ದು ಎಷ್ಟೆಕರೆ ಒಕ್ಕಲ್ತನ, ಏನೇನು ಬೆಳೆ ಹಾಕೊಂಡಿರಿ? ನಮ್ಮದು ಮೂಲತಃ ನಮಗೆ ಸರ್ಕಾರ ಕಡೆಯಿಂದ ಬಂದಿರತಕ್ಕಂಥದ್ದು 4 ಎಕರೆ ಜಮೀನು ಇದೆ. ನಮ್ಮ ಅಪ್ಪ ಅವರು 4 ಎಕರೆ 24 ಗುಂಟೆ ಸರ್ ನಮ್ದು ಎರಡರಲ್ಲಿ ಅದ. ಅದರಲ್ಲಿ ನಾವೇನಪ್ಪ ಹತ್ತಿ ಬೆಳೆಯನ್ನ ಬೆಳೆದಿದ್ವಿ, 1 ಎಕರೆಯಲ್ಲಿ ತೊಗರಿ ಬೆಳೆ ಬೆಳೆದಿದ್ವಿ, ಇನ್ನೊಂದರಲ್ಲಿ ನಾವೇನಪ್ಪ ಸಜ್ಜೆ ಬೆಳೆದಿದ್ವಿ. ಯಾಕಂತಂದ್ರೆ ಒಂದು ಸಜ್ಜೆ ಅಂತಂದ್ರೆ ನಮ್ಗೆ ಏನಪ್ಪ ಅದು ರಾಸಾಯನಿಕ ಗೊಬ್ಬರ ಇಲ್ಲದೇ ಬೆಳೆಸ್ತಕ್ಕಂಥ ಕೆಲಸ ಆಗ್ತದ. ಸಜ್ಜೆ ನಮಗೆ ತಿನ್ನೋದಕ್ಕೆ ಭಾಳ ಅನುಕೂಲ ಅದ. ಅದಕ್ಕಾಗಿ ನಮಗೆ ಆಗಲಿ ನಮ್ಮ ಪಕ್ಕದವ್ರಿಗೆ ಆಗಲಿ ಸಜ್ಜೆ ಕೊಟ್ಟು ಇದು ಅವ್ರ ಕಡೆಯಿಂದ ನಾವು ಜೋಳ ತಗೊಳ್ಳೋಂತ ಕೆಲಸ ಮಾಡ್ತೀವಿ. ಸಜ್ಜೆ 1 ಎಕರೆಯಲ್ಲಿ ಬೆಳೆದಿವಿ, ಸರಿನಾವು 202 4 ಎಕರೆಯಲ್ಲಿ ಹತ್ತಿ ಬೆಳೆದಿದ್ವಿ. ಹತ್ತಿ ನಮಗೆ ಚೆನ್ನಾಗಿ ಬಂದಿದೆ. ಸ್ವಲ್ಪ ಏನಪ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಕಳ್ಕೊಂಡಿದೆ. ಬೆಳ್ಳಪ್ಪ ಇರ್ತಿತ್ತು ಯಾವಾಗಲೂ, ಅದು ಬೋಂಡ ಟೈಪ್ ಇರ್ತಿತ್ತು. ಈಗೇನಪ್ಪ ಸ್ವಲ್ಪ ಅದು ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಸೋರಿ ತೆಳಗಾಗಿ ವೇಟ್ ಕಡಿಮೆ ಆಗ್ತಾ ಇದೆ. ನೋಡ್ರಿ, ಸಜ್ಜಿ ಬಹಳಷ್ಟು ಸರಳ ಬೆಳೆ ಅಂತ ಹೇಳ್ತಾರೆ. ಹೌದು, ಬಹಳ ಸರಳ ಬೆಳೆ ಸಜ್ಜಿ ಅಂದ್ರೆ. ಅದು ಬಹಳ ರೈತರಿಗೆ ಏನಪ್ಪ ಅಂದ್ರೆ ರೊಕ್ಕದನ್ನೇ ಬೆಳಿತಕ್ಕಂತ ಬೆಳೆ ಅದು. ಒಂದ್ ಸರಿ ಬಿತ್ತಿದ ಪರ ಒಂದ್ ಸರಿ ಕಳೆ ತೆಗೆದ್ಬಿಟ್ರೆ ಸ್ವಲ್ಪ ಯೂರಿಯಾ ಗೊಬ್ಬರ ಅಂತ ಇರ್ತದ. ಒಂದೇ ಚೀಲ ಯೂರಿಯಾ ಹಾಕಿದಪ್ಪ ಸಾಕು 1 ಎಕರೆ, ಅದು 28-30 ಪ್ಯಾಕೆಟ್ ಅಂದ್ರೆ 1 ಪ್ಯಾಕೆಟ್ 70 ಕೆಜಿ ಬರ್ತದ. 30 ಪ್ಯಾಕೆಟ್ ವರೆಗೆ ಬೆಳಿತೀವಿ ನಾವು. ಅದು ಈಗ ನಾವು ಹೋದ್ರೆ ವರ್ಷನೂ ನಾವು ಸಜ್ಜೆ ಬೆಳಿತಿದ್ವಿ. ಅದು ಸ್ವಲ್ಪ ನವಣೆನೂ ಬೆಳಿತಿದ್ವಿ, ನವಣೆ ಏನಂದ್ರೆ ಅದು ವೇಟ್ ಕಡಿಮೆ ಆಗ್ತಾ ಇದೆ, ಅದ್ರದ್ದು ತೂಕ ಕಡಿಮೆ ಆಗಿಂದ ಅದ್ರದ್ದು ಖರ್ಚು ವೆಚ್ಚಗಳು ಸರಿ ಹೋಗೋದಿಲ್ಲ. ಸಜ್ಜದ ಲಾಭದಾಯಕ ಅದ. ಅದ್ರ ಅದು ಗೊಬ್ಬರ ಎಣ್ಣೆ ಹೊಡಿಸ್ಕೊಳ್ಳೋದು, ಅವು ಹುಳ ಕೀಟ ಬಹಳ ಕಡಿಮೆ. ಅವು ಯಾವ್ದಿಲ್ಲ, ಕೀಟನೇ ಬರಲ್ಲ ಅದಕ್ಕೆ. ಸಜ್ಜಿಗೆ ಒಂದು ಸರಿ ಗೊಬ್ಬರ ಹಾಕ್ಬಿಟ್ರೆ ನೀರ ಗೊಬ್ಬರ ಅದು ಆರಾಮಾಗಿ ತೆನೆ ಬಿಟ್ಕೊಂಡು ನಮಗೆ ಫಸಲು ಕೊಡ್ತದ. ಅದರಲ್ಲಿ ಏನು ಎಳ್ಕಾಟಿಲ್ಲ. ಇನ್ನ ಕೆಲವೊಂದು ಇಲ್ಲ, ಅದು ತಂಪು ಹೆಚ್ಚಾದ್ರೆ ಜೋಳ ಕಾಯೋದಿಲ್ಲ ಅಂತ ಹೇಳ್ತಾರ. ಮಿಂಚಿದ್ರೆ ಹರಿವು ಅಂತಾರ, ಹರಿವು ಹೋಗೋದು ಕಾಯಿಲಾರಂಗಿರೋದಿಲ್ಲ. ಸಜ್ಜೆ ಕಂಪಲ್ಸರಿ ಅದು ಏನಾದ್ರೆ ಬಿತ್ತಿದ ಮೇಲೆ ಫಲ ಕೊಟ್ಟೆ ಕೊಡ್ತದ. ಮತ್ತೆ ಹತ್ತಿ ಹೆಂಗ್ ಬಂತು ಈ ಸಲ ನಿಮ್ದು, ಹೆಂಗ್ ಇಳುವರಿ ಎಷ್ಟ ಎಕರೆ? ಹತ್ತಿ ಚೆನ್ನಾಗಿ ಬಂದಿದೆ. ನಮ್ದು ಎಕರೆಗೆ 11 ಕ್ವಿಂಟಲ್ ತನ ಬಂದಿದೆ. ಏನು ಕೆಜಿ ಲೆಕ್ಕ ಬಿಡಿಸ್ಕೊಟ್ಟಿದ್ವಲ್ಲ, ಆ ಕೆಜಿ ಲೆಕ್ಕ ಅನುಕೂಲ ಮಾಡಿ ತೂಕ ಮಾಡಿ ಲೆಕ್ಕ ಅವ್ರು ಬಿಡಿಸಿದ ಲೆಕ್ಕ ನಮಗೆ ಎಕರೆಗೆ 11 ಕ್ವಿಂಟಲ್ ಬಂದದ. ಬಟ್ ಇಳುವರಿ ನಮಗೆ ಏನಪ್ಪ ಅಂದ್ರೆ ಈ 11 ಕ್ವಿಂಟಲ್ ಬಂದ್ರು ನಾವು ಬೆಳೆಸಿರ್ತಕ್ಕಂಥ ಕೆಮಿಕಲ್ಸ್ ವರ್ಕೌಟ್ ಆಗಲ್ಲ ಅದು. ಹೇಗಂದ್ರೆ ನಮಗೆ ಲಾಭ ಕಡಿಮೆ ಆಗ್ತದ, ಬಟ್ ಅದನ್ನ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಈ ಸಮಯ ಅತಿ ವಿಪರೀತ ಮಳೆ ಆಗಿರೋದ್ರಿಂದ ಆ ಮಳೆಗೆ ಏನಪ್ಪ ಅಂದ್ರೆ ಅದು ತೂಕ ಕಡಿಮೆ ಆಗಿದೆ. ತೂಕ ಕಡಿಮೆ ಆಗಿದ್ದು ಒಂದು, ಅದ್ರದ್ದು ಬಿಳುಪು ಏನದಲ್ಲ ಅದ್ರ ಬಣ್ಣನೇ ಬದಲಾವಣೆ ಆಗಿರೋದು. ಆ ಬಣ್ಣ ಸರಿಯಾಗಿಲ್ಲ ಅಂದ್ಗಳಿಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಸಿಸಿಲ್ಲಿ ನಿಮ್ಗೆ ಸರಿಗಿಲ್ಲ, ಬಿಡ್ಡಿ ಬಿಡ್ಡಿ ಅದ, ಆಮೇಲೆ ಅದು ಬೋಂಡ ಟೈಪ್ ಇಲ್ಲ ಮಾಲು, ನಿಮಗೆ ವಾಪಸ್ ಹೋಗ್ರಂತೇಳಿ ಕೆಲವು ದೇವದುರ್ಗಲಿಂದ ಕೆಲವ್ರು ನಮ್ಮ ರೈತರನ್ನ ಮಾಡಿಗೆ ರೈತರನ್ನ ವಾಪಸ್ ಕಳಿಸಿದ್ದಾರೆ. ಔಟ್ರ ತಂದು ರೈತರಿಗೆ ಹೊಡೆದ್ರೆ ನಿನ್ನೆ 6,600-7,000 ಒಳಗಡೆ 6,900 ಮಾರ್ಯಾರ. ಹಿಂಗಾಗಿ ನಮಗೆ ಕೂಲಿ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಲಾಭ ಅಂತ ಅನಿಸ್ತಾ ಇಲ್ಲ ನಮಗೆ. ಏನ್ರಿ ಲವ್ ಅವರೇ, ಸುಮಾರು ವರ್ಷಗಳ ನಿಮ್ ತಂದೆ ಕಾಲ ಒಕ್ಕಲ್ತನ ನೋಡಕತ್ತೀರಿ, ಈಗ ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದಿದೆ, ಹೆಂಗ ಅನ್ಸುತ್ತೆ? ಕೃಷಿ ಲಾಭ ಐತೆ ಅಂತ ಹೇಳ್ತೀರಾ ಅಥವಾ ನಷ್ಟ ಐತೆ ಅಂತ ಹೇಳ್ತೀರಿ? ನನಗೆ ತಿಳಿದಂಗೆ ಕೃಷಿ ಲಾಭ 1 ವರ್ಷ ಆದ್ರೆ 2 ವರ್ಷ ಲಕ್ಷ ಇರ್ತದ. ಯಾಕಂದ್ರೆ ನಾವು ಜನರ ವಿರುದ್ಧ ಹೋರಾಟ ಮಾಡಿ ಗೆದ್ದಕ್ಕಂಥದ್ದಲ್ಲ, ಇದು ರಾಜಕಾರಣಿ ತರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದಲ್ಲ, ನಾವು ಪ್ರಕೃತಿ ಕೂಡ ಹೋರಾಟ ಮಾಡ್ತಕ್ಕಂಥ ಕೆಲಸ ಅದೇ. ಯಾಕಂದ್ರೆ ಮಳೆ ಹೆಚ್ಚಾದ್ರೂ ತಡ್ಕೋಬೇಕು, ಮಳೆ ಕಡಿಮೆ ಆದ್ರೂ ತಡ್ಕೋಬೇಕು. ನಮ್ಮ ಪ್ರಕೃತಿ ನಮ್ಮ ಕೂಡ ಚೆನ್ನಾಗಿದ್ದು ಹೊಂದಾಣಿಕೆಯಿಂದ ಮಾತ್ರ ನಾವು ರೈತರು ಲಾಭದಾಯಕವಾಗಿರ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಪ್ರಕೃತಿಗೆ ತಕ್ಕಂಗೆ ನಾವು ಅಂದ್ರೆ ಈಗ ನಾವು ಅದ ನೋಡಿ ಯಾರಗಣ ಬಿದೆ ನೋಡಿ ಬಿತ್ತಣ ತಿನ್ನೋದಲ್ಲ. ನಾವು ಏನಪ್ಪಾ ಈಗ ಜೂನ್ ತಿಂಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನಾವು ರೋಣಿ ಕಾರ್ಯದಲ್ಲಿ ಬೀಜ ಬಿತ್ತಿದ್ರೆ ಅಂದ್ರೆ ನಮ್ಗೆ ಯಾವ್ದೇ ರೀತಿಯಿಂದ ಹುಳ ಹುಪ್ಪಟಿಗಳು ಕಮ್ಮಿ ಸಂಖ್ಯೆ ಆಗ್ತದೆ, ಕ್ರಿಮಿಕೀಟಗಳ ಸಂಖ್ಯೆ ಹೊಡೆದನ್ನು ಕಡಿಮೆ ಆಗ್ತದೆ, ಅದು ನಮ್ಗೆ ಲಾಭದಾಯಕ ಇರ್ತದೆ. ಸ್ವಲ್ಪ ಏನ ಇಂಕಟ್ ಆಗಿ ಬಿತ್ತಿದ್ರೆ ಅದು ಹತ್ತಿಗೆ ಬಹಳಷ್ಟು ಹುಳ ಬರ್ತಕ್ಕಂಥ ಕೆಲಸ ಆಗ್ತದೆ. ಈಗ ನೋಡ್ರಿ, ಈಗ ನಮ್ಮ ಒಂದು ದೇಶಿ ಹತ್ತಿ ಇತ್ತು ಮತ್ತೆ ಈಗ ಬಿಟಿ ಹತ್ತಿ ಇತ್ತು, ರೈತ ಬಂದವ್ರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀರಿ? ಹತ್ತಿಯಿಂದ ನಮಗೆ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಮ ನೀರಾವರಿ ಪ್ರದೇಶದಲ್ಲಿ ಅದು ಅನುಕೂಲ ಇಲ್ಲದ್ರು ಕೂಡ ಹೊರಗಡೆ ಏನು ನೀರಾವರಿ ಇಲ್ಲದ ಪ್ರದೇಶದಲ್ಲಿ ಕುರುಡಿ ಕಲ್ಲೂರಿ ಕಡೆ ಸೈಡ್ ಎಲ್ಲ ನೀರಾವರಿ ಕಡಿಮೆ. ಅಂತ ಭಾಗದಲ್ಲಿ ಹತ್ತಿ ಒಂದರಿಂದ ಎರಡು ಮೂರು ಮಳೆ ಬಂದ್ರೆ ಸಿಕ್ಕರೆ ಸಾಕು, ಅದು ಬೆಳೆ ಬಂದೇ ಬರ್ತದೆ, ಅದು ಲಾಭದಾಯಕ ಆಗ್ಯದ. ಈಗ ಜಾಸ್ತಿ ಮಳೆ ಆದಾಗ ಅದ್ರ ಇಳುವರಿ ಕಡಿಮೆ ಆಗೋದು, ಬಟ್ ಕಡಿಮೆ ಮಳೆ ಇದ್ದಾಗ ಅದು ಕಂಪಲ್ಸರಿ ಇಳುವರಿ ಚೆನ್ನಾಗಿ ಕೊಡ್ತದೆ, ಆಮೇಲೆ ಲಾಭದಾಯಕನೂ ಆಗ್ತದೆ. ಅದು ಹತ್ತಿ ಇದು ಎಲ್ಲದಕ್ಕಿಂತ ಜಾಸ್ತಿ ಲಾಭದಾಯಕವಾಗಿರುವುದು ಅಂತಂದ್ರೆ ಅದು ನಮ್ಗೆ ಹತ್ತಿನಿ. ಈಗ ಹತ್ತಿ ಒಂದ್ ಎಕರೆಗೆ ಬರ್ಬೇಕಪ್ಪ ಅಂತಂದ್ರೆ ನೀವು ಎಷ್ಟು ಖರ್ಚು ಮಾಡ್ತೀರಿ? ನಮಗೆ 50,000 ರೂಪಾಯಿ ಖರ್ಚು ಬರ್ತದೆ ಒಂದ್ ಎಕರೆಗೆ. ಅದು 10 ಕ್ವಿಂಟಲ್ ಆಯ್ತು ಇಲ್ಲ 12 ಕ್ವಿಂಟಲ್ ಆಯ್ತು ಅಂತಂದ್ರೆ 80,000 ರೂಪಾಯಿ ಲೆಕ್ಕ ಆಗ್ತದೆ. ಅಂದ್ರೆ ನಮಗೆ 30,000 ರೂಪಾಯಿ ಲಾಭ ಆಗ್ತದೆ, ಇಲ್ಲಂತೂನಲ್ಲ. ಒಂದ್ ಎಕರೆ 30,000 ರೂಪಾಯಿ ಅಂತಂದ್ರೆ ಯಾರೋ ಒಬ್ರು ನಮ್ಮಂಗ ಮನೆ ಒಲಿದ್ದವ್ರು ಮಾಡಿಲ್ಲಾರ್ದ ಇನ್ನೊಂದ್ 10 ಎಕರೆ ಹೊಲ ಲೀಸ್ ಮಾಡಿರಂದ್ರೆ ಒಂದ್ ಎಕರೆ 20,000 ಲೀಸ್ ತಗೊಂತಾರೆ, ಉಳಿದ 10,000 ಉಳಿತದ. ಆ 10,000 ಅವ್ರು ಒಂದು 6 ತಿಂಗಳ ತನಕ ತಿರುಗಾಡಿದ ಖರ್ಚು ವೆಚ್ಚಗಳು, ಗಾಡಿ ಪೆಟ್ರೋಲ್, ಅವ್ರ ಮನೆ ನಿಭಾಯಿಸ್ಕೊಳ್ಳಕ ಬಹಳ ತೊಂದರೆ ಆಗ್ತದ. ಏನಂದ್ರೆ ಮನೆಯಲ್ಲಿ ತಮ್ಮ ಕೆಲಸ ತಾವ್ ಮಾಡ್ಕೊಂಡು, ತಾವ್ ಹೆಂಡತಿ ಮಕ್ಕಳು ಅದ್ರ ಜೊತೆಗೆ ತಾವ್ ಒಂದ್ 5-6 ಜನ ಅವಿಭಕ್ತ ಕುಟುಂಬ ಇದ್ದು ತಮ್ಮ ಕೆಲಸ ತಾವ್ ಮಾಡ್ಕೊಂಡ್ರೆ ಮಾತ್ರ ಸ್ವಲ್ಪ ಉಳಿತಾಯ ಆಗ್ತದ. ಒಳ್ಳೇದು ಲವ ಅವರೇ, ತಮ್ಮ ವಿಚಾರಗಳನ್ನಾಗಿರ್ಬೋದು, ಹಳೆಯ ಕೃಷಿ ಪದ್ಧತಿಗಳಾಗಿರ್ಬೋದು, ತಮ್ಮ ವ್ಯವಸಾಯದ ಅನುಭವಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಮುಖ್ಯವಾಗಿ ಪಾರಂಪರಿಕ ಕೃಷಿಯ ಜೊತೆಗೆ ನಮ್ಮ ಒಂದು ಪ್ರಾಣಿ ಸಂಪತ್ತು ಹೆಚ್ಚಾಗಬೇಕು ಗ್ರಾಮೀಣ ಭಾಗದಲ್ಲಿ. ನಮ್ಮ ದನಕರುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ರೀತಿಯಾದಂತಹ ಒಂದು ಪ್ರಾಣಿ ಸಾಕಾಣಿಕೆಯನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಆದಾಯವೂ ಕೂಡ ಬರ್ತದೆ. ಮತ್ತೆ ವೈಜ್ಞಾನಿಕವಾಗಿ ಬೇರೆ ಬೇರೆ ಬೆಳೆಯನ್ನ ಏಕೆ ಬೆಳೆಯನ್ನ ಹಾಕದೆ ತಾವು ವರ್ಗೀಕರಣ ಮಾಡಿದಂಗೆ ತಾವು ತೊಗರಿ ಹಾಕೊಂಡಿದ್ದೀರಿ, ಹತ್ತಿ ಹಾಕೊಂಡಿರಿ, ಜೊತೆಗೆ ಸಜ್ಜೆಯನ್ನು ಹಾಕೊಳ್ಳಿ ಅಂತಿದ್ದೀರಿ ಅಂತಂದ್ರೆ ಒಂದು ಹೋದ ನಂತರ ಇನ್ನೊಂದು ನಮಗೆ ಕೈ ಹಿಡಿತದೆ. ತಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಲವ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದ ಲವಕುಮಾರ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಆಸಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವನ ಪಿಂಚೆ ಅವರದಾಗಿತ್ತು. ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಹವಾಮಾನ ವರದಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 11-12 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-80% ಮತ್ತು ಕನಿಷ್ಠ ಆರ್ದ್ರತೆ 33-35% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಶೀತ ವಾತಾವರಣದಲ್ಲಿ ಕಳಪೆ ಬೇರಿನ ಚಟುವಟಿಕೆಯಿಂದಾಗಿ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳೋದಿಲ್ಲ. ಆದ್ದರಿಂದ ಪೋಷಕಾಂಶಗಳನ್ನು ಸಿಂಪರಣೆಯ ಮೂಲಕ ಕೊಡಬೇಕು. ಶೀತದಿಂದ ಬೆಳೆಗಳನ್ನು ಸಂರಕ್ಷಿಸಲು ಸಂಜೆಯ ಸಮಯದಲ್ಲಿ ಲಘುವಾಗಿ ಆಗಾಗ ನೀರು ಹಾಯಿಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು, ಕಾಯಿ ಉದುರುವುದು ಕಂಡುಬಂದರೆ 0.25 ml ನ್ಯಾಪಲಿಕ್ ಅಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು, ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳ್ಕೋಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನ ಬಿಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲುಡಿದು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಕೊಡಬೇಕು. ಮುಖ್ಯವಾಗಿ ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮ್ಮಾಮೆಕ್ಯುನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮ್ಮಾಮೆಕ್ಯುನ್ ಬೆಂಜೇಟ್ 5 HG ಅಥವಾ 1 ಮಿಲಿಲೀಟರ್ ಕ್ಲೋನೋಪೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನವಲುರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆಯಲ್ಲಿ ಪ್ರಸ್ತುತ ವಾತಾವರಣದಲ್ಲಿ ಬೂದು ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೋನಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೇನೆಯ ಸಾಧ್ಯತೆ ಇರೋದರಿಂದ ಚುಚ್ಚುಮದ್ದನ್ನು ಹಾಕಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೇಗ ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಕೇಳಿದಿರಿ ಅಂಬರೀಶ್ ಆಶಿಯಾಳ ಅವರಿಂದ. ರೈತ ಬಂಧುವರೇ, ಇದು ನಿಮ್ಮೆಲ್ಲರ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಈ ದಿನ ಪೇಟೆದಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆದಾರಣೆ ಆಯಾ ಕೃಷಿ ಮಾರುಕಟ್ಟೆಯ ವಿವರ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಹೈಬ್ರಿಡ್ 44, ಕ್ವಿಂಟಲ್ಗೆ ಕನಿಷ್ಠ 6,000, ಗರಿಷ್ಠ 8,200 ರೂಪಾಯಿಗಳು. ಇನ್ನು ನೆಲಗಡಲೆ ಶೇಂಗಾ 4,435 ರೂಪಾಯಿಗಳು, ಈರುಳ್ಳಿ 900 ರೂಪಾಯಿಗಳಿಂದ 2,350 ರೂಪಾಯಿಗಳು, ಭತ್ತ ರಾಜಹಂಸ 1,301 ರೂಪಾಯಿಗಳು, ಸೋನಮಸರಿ ಭತ್ತ 1,989 ರೂಪಾಯಿಗಳಿಂದ 2,962 ರೂಪಾಯಿಗಳು, ತೊಗರಿ 6,100 ರೂಪಾಯಿಗಳಿಂದ 7,580 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ 1,900 ರೂಪಾಯಿಗಳಿಂದ 3,000 ರೂಪಾಯಿಗಳು, ಕಡಲೆಕಾಳು 4,000 ರೂಪಾಯಿಗಳು, ಜೋಳ ಹೈಬ್ರಿಡ್ ಜೋಳ 2,320 ರೂಪಾಯಿಗಳು, ಮೆಕ್ಕೆಜೋಳ 1,900 ರೂಪಾಯಿಗಳು, ತೊಗರಿ 7,000 ರೂಪಾಯಿಗಳಿಂದ 7,650 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,000 ರಿಂದ 4,500 ರೂಪಾಯಿಗಳು, ಹತ್ತಿ ಬನಿ 6,800 ರೂಪಾಯಿಗಳಿಂದ 7,500 ರೂಪಾಯಿಗಳು, ಇನ್ನು ಮೆಕ್ಕೆಜೋಳ 1,900 ರೂಪಾಯಿಗಳು, ಭತ್ತ RNR 2,192 ರೂಪಾಯಿಗಳಿಂದ 2,500 ರೂಪಾಯಿಗಳು, ಭತ್ತ RNR ಹಳೆಯದು 2,550 ರೂಪಾಯಿಗಳಿಂದ 3,000 ರೂಪಾಯಿಗಳು, ಇನ್ನು ಭತ್ತ ಸೋನಾ

ಆಶೆ ವಾಸನಾ ಇದು ಮನಸ್ಸಿನ ಏನ್ ಮಾಡ್ಬೇಕಂದ್ರಿ